ದಾವಣಗೆರೆ ವಿಶ್ವವಿದ್ಯಾನಿಲಯದ ಇತಿಹಾಸ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ನಾಗಭೂಷಣಗೌಡ ಅವರು 4 ಜೂನ್ 2022ರಂದು ದಾವಣಗೆರೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಾಡಿಗೆ ನೀಡಿದ ಕೊಡುಗೆಗಳು ಈ ವಿಷಯವಾಗಿ ಕುರಿತು ವಿಶೇಷ ಉಪನ್ಯಾಸ ನೀಡಿದ ಭಾಷಣದ ಅವತರಣಿಕೆಗಳು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಯುತ ವಾಮದೇವಪ್ಪರವರೇ, ಸಮಾರಂಭವನ್ನು ಉದ್ಘಾಟಿಸಿ ಕೃಷ್ಣರಾಜ ಒಡೆಯರವರು ನಾಡಿಗೆ ಸಲ್ಲಿಸಿದ ವಿವಿಧ ಸೇವೆಗಳನ್ನು ಕುರಿತು ಮತ್ತು ಈ ಸಮಾರಂಭವನ್ನು ಕುರಿತು ಸಂಕ್ಷಿಪ್ತವಾಗಿಯಾದರೂ ಉಪಯುಕ್ತ ಮಾಹಿತಿಯನ್ನು ನೀಡಿದ ಸಾಹಿತಿಗಳಾದ ಪ್ರೊಫೆಸರ್ ಲೋಕೇಶ್ ಒಡೆಯರ್ರವರೇ, ವೇದಿಕೆ ಮೇಲೆ ಇರುವ ಇತರ ಗಣ್ಯರೇ, ಎದುರುಗಡೆ ಕುಳಿತಿರುವ ಹಿರಿಯ ಜನಪದ ತಜ್ಞರು ಸಾಹಿತಿಗಳು ಆದಂತಹ ಡಾಕ್ಟರ್ ಎಂ ಜಿ ಈಶ್ವರಪ್ಪ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು, ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ತಾವು ಆಯೋಜಿಸಿದ್ದೀರಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಂತೆ ಅನೇಕ ರಾಜಮಹಾರಾಜರುಗಳು ಆಳ್ವಿಕೆಯನ್ನು ನಡೆಸಿದ್ದಾರೆ, ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸೇವೆ, ಅವರ ಕೊಡುಗೆಗಳು ವಿಶಿಷ್ಟ ಅನಿಸುತ್ತವೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಉಕ್ಕಿನ ಮನುಷ್ಯ ಅಂತ ಹೆಸರಾದವರು. ಅವರು ಒಂದು ಮಾತನ್ನು ಹೇಳ್ತಾರೆ, ಎಲ್ಲ ಅರಸರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಂಥವ್ರು ಇದ್ದುಬಿಟ್ರೆ ಪ್ರಜಾಪ್ರಭುತ್ವ ಇನ್ಯಾಕೆ ಬೇಕು? ಅಂದರೆ ಇಡೀ ರಾಜಪ್ರಭುತ್ವವನ್ನೇ ಕೊನೆಗೊಳಿಸಿ ಅವೆಲ್ಲವುಗಳನ್ನು ಮತ್ತು ಬ್ರಿಟಿಷ್ ಭಾರತವನ್ನು ವಿಲೀನೀಕರಿಸಿ ಪ್ರಜಾಪ್ರಭುತ್ವ ಬರಬೇಕು ಅಂತ ಪ್ರಯತ್ನ ಮಾಡಿದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಂದ ಬಂದಂತಹ ಮಾತಿದು. ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಥವಾ ನಾಲ್ಕನೆಯ ಕೃಷ್ಣರಾಜ ಒಡೆಯರವರು ರಾಜಪ್ರಭುತ್ವದ ಛತ್ರದಲ್ಲೇ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಳ್ವಿಕೆಯನ್ನು ಮಾಡಿದ್ರು ಅನ್ನುವ ಮಾತು ಇದರಿಂದ ವೇದ್ಯವಾಗುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ರಾಜನ ಮಗ, ಹಾಗಾಗಿ ರಾಜ ಆದ ಅನ್ನುವಂತೆ ಇಲ್ಲ. ನಾವು ಬಾಲಕ ಇದ್ದಾಗಲೇ ದಿನಕ್ಕೆ 18 ಗಂಟೆಗಳ ಕಾಲ ಅಧ್ಯಯನ, ಒಬ್ಬ ರಾಜನಿಗೆ ಇರಬೇಕಾದಂಥ ಎಲ್ಲ ಅರ್ಹತೆಗಳನ್ನು ಗಳಿಸಿಕೊಳ್ಳಲಿಕ್ಕೆ ತಮ್ಮ ಸಮಯವನ್ನು ನಿಗದಿಪಡಿಸಿಕೊಂಡಿದ್ದರು. ಇದು 8 ವರ್ಷಗಳ ಕಾಲ ನಡೆಯುತ್ತೆ. ಅಂದರೆ 10ನೇ ವಯಸ್ಸಿನಲ್ಲಿ ತಮ್ಮ ತಂದೆಯವರಾದಂತಹ 10ನೆಯ ಚಾಮರಾಜ ಒಡೆಯರವರನ್ನು ಕಳೆದುಕೊಳ್ತಾರೆ. ಅಲ್ಲಿಂದ 8 ವರ್ಷಗಳ ಕಾಲ ಅಂದರೆ ಅವರು 18 ವರ್ಷ ಆಗೋವರೆಗೂ. ಇವರು ಜನಿಸಿದ್ದು 1884 ಜೂನ್ 4, ಇವತ್ತು ನಾವು ಜೂನ್ 4ರಂದು ಅವರ ಜನ್ಮ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ದಾವಣಗೆರೆ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಭವನದಲ್ಲಿ. 1884 ಜೂನ್ 4ರಂದು ಜನಿಸಿದಂಥವರು 10ನೇ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡ ಮೇಲೆ ತಾಯಿ ವಾಣಿವಿಲಾಸ ಸನ್ನಿಧಾನ ಅವರ ಆಶ್ರಯದಲ್ಲಿ, ಮಾರ್ಗದರ್ಶನದಲ್ಲಿ, ಅವರ ಪ್ರೀತಿಯ ಚೈತನ್ಯದಾಯಕವಾದಂತಹ ಒಬ್ಬ ರಾಜಕುಮಾರನಿಗಿರಬೇಕಾದ ಎಲ್ಲ ಅರ್ಹತೆಗಳನ್ನು ತುಂಬುವಂತಹ ಮಾತುಗಳಿಂದ ಇವರನ್ನು ಬೆಳೆಸ್ತಾರೆ. ಇವರು ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ. ಒಂದು ಮಾತನ್ನು ಹೇಳಲಾಗ್ತದೆ, ರಾಜ ಪರಾಕ್ರಮಿ ಆಗಿರಬೇಕು, ಅವನು ಯುದ್ಧ ಮಾಡಿ ಗೆಲ್ಲಬೇಕು, ಆವಾಗಲೇ ಜನರು ಅವನನ್ನು ಹೊಗಳ್ತಾರೆ, ಆವಾಗಲೇ ಜನರು ಅವನನ್ನು ಮೆಚ್ಚುತ್ತಾರೆ ಅಂತ ಇಲ್ಲ. ಎರಡನೇ ಮಹಾಯುದ್ಧದ ಕಾಲದಲ್ಲಿ ಚರ್ಚಿಲ್ ತುಂಬ ಸಾಧನೆಯನ್ನು ಮಾಡ್ತಾರೆ. ಯುದ್ಧದಲ್ಲಿ ಅಮೇರಿಕಾ, ಫ್ರಾನ್ಸ್, ಇಂಗ್ಲೆಂಡ್ ಇವೆಲ್ಲ ಸೇರಿ ಜರ್ಮನಿ, ಜಪಾನ್ ಇವುಗಳನ್ನು ಸೋಲಿಸಿ ವಿಜಯ ಪತಾಕೆಯನ್ನು ಹಾರಿಸ್ತವೆ. ಅದಾದಮೇಲೆ ಚರ್ಚಿಲ್ ಎಲೆಕ್ಷನ್ಗೆ ನಿಲ್ತಾರೆ. ಕ್ಲೈಮೆಂಟ್ ಆಟ್ಲೆ ಅವ್ರ ವಿರುದ್ಧ ನಿಂತಿರ್ತಾರೆ. ಆ ಸಮಯದಲ್ಲಿ ಬಹುತೇಕ ಇಂಗ್ಲೆಂಡಿನಲ್ಲಿ ಒಂದು ಒಳ್ಳೆಯ ಕೇಕ್ ತಗೊಳ್ಬೇಕು ಅಂದರೆ ಆಗಲಾರ್ದಂಥ ಪರಿಸ್ಥಿತಿ ಸುಮಾರು 40-60% ಜನಕ್ಕಿರುತ್ತೆ. ಇಂಗ್ಲೆಂಡಿನ ಅರ್ಧದಷ್ಟು ಜನಕ್ಕೆ ವೈನ್ ಖರೀದಿ ಮಾಡಲಿಕ್ಕೆ ಆಗಲಾರ್ದಂತಹ ಸ್ಥಿತಿ ತಲುಪಿರುತ್ತೆ ಯುದ್ಧದಿಂದಾಗಿ. ಅಂಥ ಸಮಯದಲ್ಲಿ ಎಲೆಕ್ಷನ್ ಚರ್ಚಿಲ್ ಅವರನ್ನು ಕೇಳ್ತಾರೆ. ಇವರು ವಾಚಾಳಿ, ತುಂಬ ವಾಗ್ಮಿ ವಿದ್ವಾಂಸರು ಚರ್ಚಿಲ್ ಅವರು, ಆದರೂ ತಮ್ಮಂತಾವು ಹೊಗಳ್ಕೊಳ್ತಾ ಇರ್ತಾರೆ, ಹೇಳ್ಕೊಳ್ತಾ ಇರ್ತಾರೆ. ಒಬ್ಬ ಪತ್ರಕರ್ತರು ಕೇಳ್ತಾರೆ, ಅಲ್ಲ ನೀವು ಚರ್ಚಿಲ್ ಅವರು ತುಂಬ ಹೇಳ್ಕೊಳ್ತೀರ ನಿಮ್ಮನ್ನು ನೀವು, ಆಟ್ಲೆ ಅವರು ಅದೆಲ್ಲ ಏನು ಹೇಳ್ಕೊಳ್ತಾನೆ ಇಲ್ಲಲ್ಲ, ಏನು ಹೇಳಲ್ಲ ಅವರು ಅಂದಾಗ ಚರ್ಚಿಲ್ ಹೇಳ್ತಾರಂತೆ, ಆ ಆಟ್ಲೆಗೆ ಏನಿದೆ ಹೇಳ್ಕೊಳ್ಳಿಕ್ಕೆ, ಅದಕ್ಕೆ ಹೇಳ್ಕೊಳ್ಳಲ್ಲ ಅಂತ ಅಪಹಾಸ್ಯ ಮಾಡ್ತಾರೆ ತುಂಬಿದ ಸಭೆಯಲ್ಲಿ. ಆದರೆ ಜನ ಯಾರಿಗೆ ಓಟ್ ಹಾಕ್ತಾರೆ ಅಂದರೆ ಕ್ಲೈಮೆಂಟ್ ಆಟ್ಲೆಗೆ ಓಟ್ ಹಾಕ್ತಾರೆ, ಯುದ್ಧ ಗೆದ್ದಂತಹ ಚರ್ಚಿಲನಿಗೆ ಅಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಯಾವ ಯುದ್ಧವನ್ನು ಗೆದ್ದರು? ಯಾವ ಯುದ್ಧವನ್ನು ಗೆಲ್ಲಲಿಲ್ಲ ಅವರು, ಯಾವ ಯುದ್ಧವನ್ನು ಮಾಡಲಿಲ್ಲ, ತಮ್ಮ ಕಾರ್ಯಗಳಿಂದ ಜನರನ್ನು ಗೆದ್ದರು. ಅಂಥ ಸಮಯದಲ್ಲಿ ಯಾವ ಪ್ರಪಂಚ ಮೊದಲ ಮಹಾಯುದ್ಧ ಸಮಯದಲ್ಲಿ ಹೋರಾಟ ನಡೆಸಿತ್ತು ಆ ಸಮಯದಲ್ಲಿ ಇವರು ಅಧಿಕಾರಕ್ಕೆ ಬರ್ತಾರೆ, ಅಂದರೆ ಅಧಿಕಾರವನ್ನು ಪಡೆದಿರ್ತಾರೆ. 1912 ಇವರು ಅಧಿಕಾರಕ್ಕೆ ಬರ್ತಾರೆ. 1914 ಯುದ್ಧ ಪ್ರಾರಂಭ ಆಗುತ್ತೆ. 12 ವರ್ಷದಲ್ಲಿ ಇವರು ಎರಡನೇ ಮಹಾಯುದ್ಧ ಪ್ರಾರಂಭವಾದ 1 ವರ್ಷದಲ್ಲಿ ಸಾವನ್ನಪ್ಪುತ್ತಾರೆ 1940. ಅಂದರೆ 1902 1945 ಯುದ್ಧ ಮತ್ತು ಯುದ್ಧದ ನಂತರದ ಪರಿಣಾಮ, ಅದಾದಮೇಲೆ 1928-29 ಬಂದಂತಹ ಇಡೀ ವಿಶ್ವಕ್ಕೆ ಒದಗಿದಂತಹ ಆರ್ಥಿಕ ಮುಗ್ಗಟ್ಟು, ಮಹಾ ಆರ್ಥಿಕ ಮುಗ್ಗಟ್ಟು, ಡಿಪ್ರೆಷನ್, ಗ್ರೇಟ್ ಡಿಪ್ರೆಷನ್, ಅಂತಹ ಸಮಯದಲ್ಲಿ ಇಡೀ ವಿಶ್ವ ವಿಲವಿಲ ಅಂತ ಒದ್ದಾಡ್ತಿರ್ಬೇಕಾದ್ರೆ ಮೈಸೂರನ್ನು ಕಟ್ಟಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹಾಗಾಗಿ ಅವರು ಪ್ರಮುಖರಾಗ್ತಾರೆ. ಏನೆಲ್ಲ ಸಾಧನೆ ಮಾಡಿದರು ಅಂತ ಅನೇಕ ಸಾಧನೆಗಳ ಬಗ್ಗೆ ಲೋಕೇಶ್ ಒಡೆಯರ್ ಸರ್ ಅವರು ಹೇಳಿದ್ದಾರೆ. ನೋಡಿ, ಅವರು ಕಟ್ಟಿದ ಮೂರು ಮುಖ್ಯವಾಗಿ ನಾನು ಹೇಳ್ತೀನಿ. ಭೌತಿಕ ಅಭಿವೃದ್ಧಿಗಾಗಿ ಕೃಷ್ಣರಾಜ ಸಾಗರ, ಕನ್ನಂಬಾಡಿ ಕಟ್ಟೆ ಅಂತ ಕರೀತಾರೆ, ಅಲ್ಲಿ ಕನ್ನಂಬಾಡಿ ಹತ್ತಿರ ಕಟ್ಟಿದ್ದು. ಅಂದರೆ ಜನರಿಗಾಗಿ, ರೈತರಿಗಾಗಿ ಭೌತಿಕ ಅಭಿವೃದ್ಧಿ ಆಗಬೇಕು, ಆರ್ಥಿಕ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕಾಗಿ. ಜ್ಞಾನಾರ್ಜನೆ ಬೇಕು, ಅದಕ್ಕಾಗಿ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ಸ್ವಾಭಿಮಾನ ಬೇಕು ಈ ನಾಡಿನಲ್ಲಿ ಅನ್ನೋ ಕಾರಣಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸ್ತಾರೆ. ಇವತ್ತು ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅವರನ್ನು ಸ್ಮರಿಸ್ತಾ ಇದ್ದೇವೆ. ಸ್ವಾಮಿ ವಿವೇಕಾನಂದರನ್ನು ನಾನು ನೆನಪಿಸ್ಕೊಳ್ತೇನೆ. ಟಾಟಾಜಿಯವರು, ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋಗುವಂಥ ಒಂದು ಸಂದರ್ಭ ಬಂದಿರುತ್ತೆ. ಆಗ ವಿದೇಶಕ್ಕೆ ಯಾಕೆ ಹೋಗ್ತಾ ಇದ್ದೀರಾ ನೀವು ಅಂತ ಜಮಶೆಡ್ಜಿ ಟಾಟಾಜಿಯವರನ್ನು ವಿವೇಕಾನಂದರು ಕೇಳಿದಾಗ, ಸ್ವಾಮೀಜಿಯವ್ರು ಕೇಳಿದಾಗ, ಇಲ್ಲ ನಾನು ಒಂದು ಸೈನ್ಸ್ ವಿಜ್ಞಾನ ಅಭಿವೃದ್ಧಿ ಆಗಬೇಕು ನಮ್ಮ ಭಾರತದಲ್ಲಿ, ಹಾಗಾಗಿ ನಾನು ಒಳ್ಳೆಯ ವಿಜ್ಞಾನಿಗಳನ್ನು ಹುಡುಕ್ತಾ ಇದ್ದೇನೆ, ಅವರನ್ನು ಹುಡುಕ್ಲಿಕ್ಕಾಗಿಯೇ ನಾನು ಹೋಗ್ತಾ ಇದ್ದೇನೆ, ಅದೇ ನನ್ನ ಮುಖ್ಯ ಉದ್ದೇಶ ಅಂದಾಗ ಸ್ವಾಮೀಜಿಯವರಿಗೆ ನೋವಾಗುತ್ತೆ. ಹೇಳ್ತಾರೆ, ಇಲ್ಲ ನೀವು ಹಾಗೆ ಮಾಡಬೇಡಿ, ಭಾರತದಲ್ಲಿಯೇ ನೀವು ಅಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ, ಅಲ್ಲಿಯೇ ವಿಜ್ಞಾನಿಗಳಿದ್ದಾರೆ, ಅಲ್ಲಿಯೇ ವಿಜ್ಞಾನಿಗಳನ್ನು ತಯಾರು ಮಾಡಿ ಅಂತ ಹೇಳ್ತಾರೆ. ಅದು ನಾಟುತ್ತೆ ಜಮ್ಶೆಡ್ಜಿ ಟಾಟಾ ಅವರಿಗೆ. ಬರ್ತಾರೆ ಭಾರತದಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕ್ತಾರೆ. ಯಾರು ಅವರಿಗೆ ಇಲ್ಲಿ ಸರಿಯಾದ ಒಂದು ಒಳ್ಳೆಯ ಜಾಗವನ್ನು ಕೊಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಕೃಷ್ಣರಾಜ ಒಡೆಯರವರು 350 ರಿಂದ 400 ಎಕರೆ ಜಮೀನನ್ನು ಅವರಿಗೆ ಉಚಿತವಾಗಿ ಕೊಡ್ತಾರೆ. ಅದೇ ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇದು ಕೃಷ್ಣರಾಜ ಒಡೆಯರವರ ಕೊಡುಗೆ. ಗಾಂಧೀಜಿ ಅಂಥವರು ಇವರನ್ನು ರಾಜರ್ಷಿ ಅಂತ ಕರೀತಾರೆ, ರಾಜ ಋಷಿ. ಒಬ್ಬ ರಾಜ ಯಾವತ್ತೂ ಋಷಿ ಆಗಲಿಕ್ಕಾಗಲ್ಲ. ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಕರೀತಾರೆ ಇತಿಹಾಸಕಾರರು. ಇವರ ತಂದೆ ಕಾಲದಲ್ಲಿ ಇದು ಮಾದರಿ ಮೈಸೂರು ಆಗ್ತಾ ಬಂತು. 10ನೇ ಚಾಮರಾಜ ಒಡೆಯರವರ ಕಾಲದಲ್ಲೇ ಮಾದರಿ ಮೈಸೂರು ಆಗ್ತಾ ಬಂತು. 1881ರಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭ ಮಾಡಿದ್ರು ಅವರು. ಅದಕ್ಕೆ ಹೊಸ ರೂಪವನ್ನು ಕೊಟ್ಟಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇದನ್ನು ಒಂದು 1923ರ ವೇಳೆಗೆ ಒಂದು ಕಾನೂನು ಜಾರಿಗೆ ತಂದು ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸ್ತಾರೆ ಪ್ರಜಾತಂತ್ರದ ದೃಷ್ಟಿಯಲ್ಲಿ. ವರ್ಷಕ್ಕೆ 2 ಸಲ ಕಲಾಪ ನಡೆಸುವಂಥ ವ್ಯವಸ್ಥೆ ಮಾಡ್ತಾರೆ. ಅವೆಲ್ಲವುಗಳ ರೆಕಾರ್ಡ್ ದಾಖಲೆಗಳನ್ನು ಕಾಯ್ದಿಡಿಸ್ತಾರೆ. ಅಂದರೆ ಇವರು ಅಷ್ಟು ಆಸಕ್ತರು. ಇವರು ದಾಖಲೆಗಳನ್ನು ಕ್ರೋಢೀಕರಿಸುವುದರಲ್ಲಿ ಬಹಳ ಆಸಕ್ತಿ. ಸುಮಾರು ನಿಮಗೆ ನೆನಪಿರಲಿ, 40 ವರ್ಷಗಳ ಕಾಲ ಇವರು ಪೇಪರ್ಗಳ ಕಟ್ಟಿಂಗ್ಸ್ಗಳನ್ನು ಕಾಯ್ದಿರಿಸಿರ್ತಾರೆ ಸ್ವತಃ ಅವರೇ ಕೂತ್ಕೊಂಡು. ಪೇಪರ್ ಕಟ್ಟರ್ಸ್ ಅಸೋಸಿಯೇಷನ್ ಅಂತ ಇರುತ್ತೆ, ಇಂಟರ್ನ್ಯಾಷನಲ್ ಪೇಪರ್ ಕಟ್ಟರ್ಸ್ ಅಸೋಸಿಯೇಷನ್. ಅದರ ಮೊದಲನೇ ಅಧ್ಯಕ್ಷರು ಇವರು. ನಾವೆಲ್ಲ ಪೇಪರ್ ಕಟ್ಟಿಂಗ್ ಮಾಡಿ ಹೆಚ್ಕೊಳ್ತೀವಲ್ಲ, ನಮ್ಮದೇನಾದರೂ ಈ ನ್ಯೂಸ್ ಬರುತ್ತೆ, ಇವತ್ತಿನ ಕಾರ್ಯಕ್ರಮದ ವರದಿ ನಾಳೆ ಪತ್ರಿಕೆಗಳಲ್ಲಿ ಬರುತ್ತೆ, ಅದನ್ನು ಕಟ್ ಮಾಡಿ ಇಟ್ಕೊಳ್ತೀವಿ. ನಾವು ಫೈಲ್ಗಳು ಮಾಡ್ಕೊಳ್ತೀವಿ ಎಲ್ಲರೂ ನಮ್ಮ ನಮ್ಮ ಸಂಸ್ಥೆಗಳಲ್ಲಿ, ನಮ್ಮ ನಮ್ಮ ವೈಯಕ್ತಿಕ ಕಡತಗಳಲ್ಲಿ. ಅದನ್ನು ಒಬ್ಬ ಮಹಾರಾಜರಾಗಿ ಮಾಡ್ತಾಯಿದ್ದರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರ ಆಸಕ್ತಿ ಎಷ್ಟು! ಇವರು ಹೊಳೆ ನರಸೀಪುರದ ಯೋಗ ನರಸಿಂಹ ಅವರು. ಈ ಅರಮನೆಯ ಕಟ್ಟಡದ ಸಮಯದಲ್ಲಿ ಬರ್ತಾರೆ, ಅದು ಲೆಕ್ಕಪತ್ರ ಇಡ್ತಾರೆ ಅವರು. ಅವ್ರನ್ನ ವಹಿಸ್ತಾರೆ ಲೆಕ್ಕಪತ್ರ ಇಟ್ಕೊಳ್ಳಿಕ್ಕೆ ಇವರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು. 46,47,913 ರೂಪಾಯಿಗಳಂತ ಲೆಕ್ಕ ಬರೆದಿಡ್ತಾರೆ ಅವರು. ಈಗ ನಮ್ಮ ಹೆಚ್ ವೈ ಶಾರದಾ ಪ್ರಸಾದರು ಅಂತ ಇದ್ದರು, ಪ್ರಧಾನಮಂತ್ರಿಗಳ ಸಲಹೆಗಾರರು ಇಂದಿರಾಗಾಂಧಿಯವರ ಕಾಲದಲ್ಲಿ, ಅವರ ತಾತ. ಇದರೆಲ್ಲ ಲೆಕ್ಕಪತ್ರವನ್ನು ನೋಡಿಕೊಂಡಿರ್ತಾರೆ. ಇವರು ಸಂಗೀತ ಕ್ಷೇತ್ರಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ, ವಿಜ್ಞಾನ ಕ್ಷೇತ್ರಕ್ಕೆ, ಎಲ್ಲ ಕ್ಷೇತ್ರಗಳಲ್ಲೂ ಪ್ರೋತ್ಸಾಹವನ್ನು ನೀಡಿದಂಥವ್ರು. ಹೇಳ್ತಾರೆ ಇವ್ರ ಬಗ್ಗೆ, ಇನ್ನೂ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇದ್ದಂಥವ್ರನ್ನು ಕೂಡ ಇವರು ತುಂಬ ಗಮನಿಸ್ತಾ ಇದ್ದರು ಅಂತ. ಈ ಅರಮನೆಯನ್ನು ಕಟ್ಟಿಸಿದ್ರಲ್ಲ, ಅರಮನೆ ಬೆಂಕಿಗೆ ಆಹುತಿಯಾಗಿ ಹೋಗಿರುತ್ತೆ. ಆ ಸಂದರ್ಭದಲ್ಲಿ ಒಬ್ಬ 90 ವರ್ಷದ ಮುಸ್ಲಿಂ ತಾತ ಇರ್ತಾನೆ, ತುಂಬ ನೊಂದ್ಕೊಂಡಿರ್ತಾನೆ, ಈ ಅರಮನೆಯಲ್ಲೆಲ್ಲ ನಾವು ಕೆಲಸ ಮಾಡಿದ್ದೇವೆ, ಈ ಅರಮನೆ ಸುಟ್ಟು ಹೋಗಿಬಿಡ್ತೀವಿ ಅಂತ ಹೇಳಿದಾಗ ಬಾಲಕ ಆಗಿದ್ದಂಥ ಕೃಷ್ಣರಾಜ ಒಡೆಯರವರು ಹೇಳ್ತಾರೆ, ತಾತ ನೀವು ಅಳಬೇಡಿ, ಮುಂದೊಂದು ದಿವಸ ನಾನು ಇದಕ್ಕಿಂತ ಚೆನ್ನಾಗಿರೋ ಅರಮನೆಯನ್ನು ಕಟ್ಟಿಸ್ತೀನಿ, ನೀವು ನೋಡಿ ಅಂತ. ಅದ್ರ ಪ್ರಕಾರ ಈ ಅರಮನೆಯನ್ನು ಕಟ್ಟಿಸ್ತಾರೆ. ಆ ಅರಮನೆ ಜಾಗಕ್ಕೆ ಸುಮಾರು 10 ವರ್ಷಗಳಿಂದ ಒಬ್ಬ ರಾಮ ಅನ್ನುವಂಥವನು ಇಟ್ಟಿಗೆ ಹಾಕ್ತಾ ಇರ್ತಾನೆ. ಆ ಇಟ್ಟಿಗೆ ಹಾಕವನನ್ನು ಕ್ಯಾತಮಾರನಹಳ್ಳಿಯವನವನು ರಾಮ, ಅವನನ್ನು ಪ್ಯಾಲೇಸಿಗೆ ಕರೆಸ್ತಾರೆ. ಪ್ಯಾಲೇಸಿಗೆ ಕರೆಸಿ ಮೇಲ್ಮಹಡಿಯಲ್ಲಿ ಫಂಕ್ಷನ್ ಮಾಡಿ ಅಲ್ಲೇ ಸನ್ಮಾನ ಮಾಡ್ತಾರೆ. ನಮ್ಮ ಅರಮನೆಯ ಎಲ್ಲ ಕೆಲಸಗಳಿಗೆ ಬಂಡಿಯಲ್ಲಿ ಎಚ್ಚಕ್ಕಡಿ ಆಗಿನ ಎತ್ತಿನ ಬಂಡಿ ಇರ್ತಾ ಇತ್ತು, ಅದರಲ್ಲಿ ಬಂದು ಇಟ್ಟಿಗೆ ಹಾಕಿದ್ದಾನೆ ಅಂಥೇಳಿ ಆತನನ್ನು ಸನ್ಮಾನ ಮಾಡ್ತಾನೆ. ಈ ರಾಜ ಮಹಾರಾಜರಿಗೆ ಸಂಬಂಧಪಟ್ಟಂತೆ ಸುಮಾರು ಹೆಚ್ಚು ಕಡಿಮೆ 90,000ರಿಂದ 1 ಲಕ್ಷ ಫೈಲ್ಗಳಿವೆ ಪತ್ರಾಗಾರ ಇಲಾಖೆಯಲ್ಲಿ. ಅದನ್ನು ತುಂಬ ಕಾಯ್ದಿರಿಸಿದೆ. 1869ರಿಂದ 1965ರವರೆಗಿನ ದಾಖಲೆಗಳು, ಅನೇಕ ದಾಖಲೆಗಳು ಪತ್ರಾಗಾರ ಇಲಾಖೆಯ ಕೆಲಸ ಮಾಡ್ತಾಯಿದೆ. ಸ್ಮರಿಸ್ಬೇಕು ನಾವಿವತ್ತು ಪತ್ರಕಾರ ನಿರ್ದೇಶನಾಲಯ ಅಂತ ಇದೆ ಬೆಂಗಳೂರಲ್ಲಿ, ಅಲ್ಲೆಲ್ಲ ಸಿಗುತ್ತೆ ನಿಮಗೆ. ಗುಂಡ್ಲಿಪೇಟೆ ತಾಲೂಕು, ಅಲ್ಲಿ ಕಣಿಯರ ಮಲ್ಲಮ್ಮ ಅಂತ ಒಬ್ಬ ರಂಗೋಲಿ ಹಾಕ್ತಾ ಇರ್ತಾಳೆ ಒಬ್ಬ ಹೆಣ್ಮಗಳು, ದೊಡ್ಡದಾದಂಥ ರಂಗೋಲಿ, ಆಕರ್ಷಕವಾದಂಥ ರಂಗೋಲಿ, ಅದು ಇವ್ರಿಗೆ ಕಿವಿಗೆ ತಲುಪುತ್ತೆ. ಒಡೆಯರಿಗೆ ಮಾರು ವೇಷದಲ್ಲಿ ಹೋಗಿ ನೋಡ್ಕೊಂಡು ಬಂದರು ಅಂತ ಹೇಳ್ತಾರೆ. ನೋಡ್ಕೊಂಡು ಬಂದು ಆ ಮಲ್ಲಮ್ಮ ಮತ್ತು ಅವರು ಮಕ್ಕಳಿಬ್ಬರು ಮಕ್ಕಳು ಇರ್ತಾರೆ, ಅವ್ರಿಗೆ ಒಳ್ಳೆ ನಾಟಕಕಾರರ ಹುಡುಗರು, ಅವರನ್ನು ಬಿಡದಿ ಕರೆಸ್ತಾರೆ. ಬಿಡದಿ ಕರೆಸಿ 15 ದಿವಸ ಅಲ್ಲಿ ಇರಿಸ್ಕೊಂಡು ದಸರಾ ಸಂದರ್ಭದಲ್ಲಿ ಅಲಂಕಾರ ಮಾಡಲಿಕ್ಕೆ ಅವರಿಗೆ ಅವಕಾಶ ಕೊಟ್ಟು ಆ ಮಕ್ಕಳನ್ನು ನಾಟಕ ಶಾಲೆಗೆ ಸೇರಿಸ್ತಾರೆ, ಆಶ್ರಯ ಕೊಡ್ತಾರೆ. ಬರೀ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಮಾತ್ರ ಆಶ್ರಯ ಕೊಟ್ಟರು ಅಂತಲ್ಲ. ನಾವು ಓದುವಾಗ ಹೇಳ್ತೀವಿ, ಸಾಮಾನ್ಯವಾಗಿ ಸಂಗೀತ ಕ್ಷೇತ್ರಕ್ಕೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟರು ವೀಣೆ ಶೇಷಣ್ಣನವರು, ಕೆ ವಾಸುದೇವಾಚಾರ್ಯರು, ವೀಣೆ ಸುಬ್ಬಣ್ಣನವರು, ಸಾಂಬಯ್ಯನವರು, ದೇವೋತ್ತಮ ಜೋಯಿಸ್ ಅವರು, ಕರಿಗಿರಿ ರಾವ್ ಅವರು, ಬಿಡಾರಂ ಕೃಷ್ಣಪ್ಪ ಅವರು, ಮೈಸೂರು ಚೌಡಯ್ಯನವರು, ವೀಣೆ ಕೃಷ್ಣಾಚಾರ್ಯ ಅವರು, ಅವರಷ್ಟೇ ಅಲ್ಲ, ದೇವೇಂದ್ರಪ್ಪ ಅನ್ನುವಂಥ ಒಬ್ಬ ಪರಿಶಿಷ್ಟ ಪಂಗಡದ ವ್ಯಕ್ತಿ, ಅವರಿಗೂ ಕೂಡ ಅಲ್ಲಿ ಅವಕಾಶ ಕೊಡ್ತಾರೆ. ಅವರು ಬಿಡಾರಂ ಕೃಷ್ಣಪ್ಪ ಅವರ ಶಿಷ್ಯ ಅವರು. ಇದ್ರ ಬಗ್ಗೆ ಹಂಪಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ವಿರೂಪಾಕ್ಷ ಪೂಜಾರಳ್ಳಿ ಅವರು ಒಂದು ಲೇಖನ ಬರೆದಿದ್ದಾರೆ ದೇವೇಂದ್ರಪ್ಪ ಅವ್ರ ಬಗ್ಗೆ, ಓದಬೇಕು ಅದನ್ನು. ಇಂಥವ್ರ ಜೊತೆಗೆ ಇಂತಹ ಕಲಾವಿದರನ್ನು ಕಣಿಯರ ಮಲ್ಲಮ್ಮ, ಕಣಿಯರ ಅಂತ ಇರುವಂಥ ಒಂದು ಗುಂಡ್ಲಪೇಟೆ ತಾಲೂಕಿನಲ್ಲಿ ಅಂಥವ್ರಿಗೆ ಅವಕಾಶ ಕೊಡ್ತಾರೆ. ಈ ಅರಮನೆಯನ್ನು ಕಟ್ಟಿಸ್ಲಿಕ್ಕೆ ಅಮರಶಿಲ್ಪಿ ಜಕಣಾಚಾರ್ಯವರ ವಂಶಸ್ಥರನ್ನು ಕರೆಸಿದ್ರು ಅಂತ ಹೇಳ್ತಾರೆ. ಕೆಲವೊಬ್ಬರು ಅಮರಶಿಲ್ಪಿ ಜಕಣಾಚಾರ್ಯವರ ವಂಶಸ್ಥರು ಯಾರೂ ಇಲ್ಲ ಅಂತ ವಾದ ಇರ್ತಾರೆ, ಬಟ್ ಹೇಳಿಕೆಗಳಿವೆ ನಮ್ಮಲ್ಲಿ, ಐತಿಹ್ಯಗಳನ್ನು ನಾವು ನಂಬಬೇಕಾಗತ್ತೆ. ವಿಕ್ಟೋರಿಯಾ ರಾಣಿಯವರು ಇವರಿಗೆ ಪತ್ರ ಬರೀತಾರೆ, ನಿಮ್ಮ ಯುದ್ಧದ ಸಮಯದಲ್ಲಿ ನೀವು ಮಾಡಿದಂಥ ಸಹಾಯವನ್ನು ನಾವು ಯಾವತ್ತೂ ಮರೆಯಲ್ಲ ಅಂತ ಹೇಳಿ. ಚಿತ್ರಕಲೆಗೆ ನೀಡಿದಂಥ ಕೊಡುಗೆಯನ್ನು ನಾವು ಮರೆಯುವ ಹಾಗೇ ಇಲ್ಲ. ಚಿತ್ರಶಾಲೆಯನ್ನು ಏರ್ಪಡಿಸ್ತಾರೆ ಜಗನ್ಮೋಹನ ಬಂಗಲೆಯಲ್ಲಿ ಮೈಸೂರಿನಲ್ಲಿ. ರಾಜ ರವಿವರ್ಮ, ಕೆ ವೆಂಕಟಪ್ಪ, ಕೆ ಕೇಶವಯ್ಯ ಇಂಥ ಖ್ಯಾತ ಕಲಾವಿದರನ್ನು ಆಸ್ಥಾನಕ್ಕೆ ಪರಿಚಯಿಸ್ತಾರೆ. ನೃತ್ಯಕಲೆ, ಜಟ್ಟಿ ತಾಯಮ್ಮ ಅನ್ನುವಂಥ ಒಬ್ಬ ಪ್ರಬುದ್ಧ ನೃತ್ಯಗಾರ್ತಿ, ನಾಟ್ಯ ಸರಸ್ವತಿ ಅನ್ನೋ ಬಿರುದನ್ನು ರಾಷ್ಟ್ರಪತಿಯವರು ಬಂದು ಕೊಟ್ಟು ಹೋಗ್ತಾರೆ ಡಾಕ್ಟರ್ ರಾಧಾಕೃಷ್ಣನ್ ಅವರವ್ರಿಗೆ, ಅವರಿಗೆ ಇವರ ಆಸ್ಥಾನದಲ್ಲಿ ಅವಕಾಶ ಇರುತ್ತೆ. ಸುಂದರಮ್ಮ ಅನ್ನುವಂಥ ತಿರುಮಕೂಡಲ ಸುಂದರಮ್ಮ ಅವರು, ಅವರಿಗೆ ಅಲ್ಲಿ ಪ್ರೋತ್ಸಾಹ ಸಿಗುತ್ತೆ. ಒಂದು ಪರ್ವಕಾಲ ಅಂತ ಹೇಳ್ಬೋದು ನಾವು ಇವರ ಒಂದು ಅವಧಿಯನ್ನು. ಎಷ್ಟೊಂದು ಕೊಡುಗೆಗಳು ನಾವು ಪಟ್ಟಿ ಮಾಡಬೇಕಾಗತ್ತೆ, ಪಟ್ಟಿ ಮಾಡಿದರೆ ಹೆಚ್ಚು ಕಡಿಮೆ ನನಗೆ ನೀಡಿರುವಂಥ ಸಮಯ ಮುಗಿದು ಹೋಗ್ಬಿಡುತ್ತೆ ಅವ್ರ ಪಟ್ಟಿಯನ್ನು ಓದಿಬಿಟ್ರೆ. ಇತ್ತೀಚೆಗೆಲ್ಲ ವಾಟ್ಸಪ್ಗಳಲ್ಲಿ ಮೆಸೇಜ್ಗಳು ಹರಿದಾಡ್ತಾ ಇತ್ತು, ಒಬ್ಬ ಮನುಷ್ಯ ಜೀವನದಲ್ಲಿ ಇಷ್ಟೊಂದು ವಿಕ್ರಮಗಳನ್ನು ಸಾಧಿಸಬಹುದಾ 1902-1940 ಇಷ್ಟು ಅವಧಿಯಲ್ಲಿ. ಕೃಷ್ಣರಾಜ ಸಾಗರ ಅಣೆಕಟ್ಟು, ಮಹಾರಾಣಿ ಕಾಲೇಜು ಸ್ಥಾಪನೆ ಮಾಡಿದರು, ನಿಮ್ಹಾನ್ಸ್ ಆಸ್ಪತ್ರೆ, ಮಿಂಟೋ ಹಾಸ್ಪಿಟ್ಲು, ಕೆ ಆರ್ ಮಾರ್ಕೆಟ್, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಸಹಾಯ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಲೇ ಹೇಳಿದೆ ನಾನು, ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ, ವಾಣಿ ವಿಲಾಸ ಅಣೆಕಟ್ಟು ಚಿತ್ರದುರ್ಗ ಹೊಸದುರ್ಗ ಸಮೀಪ, SBM ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಅದಕ್ಕೆ ಮೈಸೂರು ಬ್ಯಾಂಕ್ ಅಂತಿದ್ರು ಮೊದಲು, ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆಯಿತು, ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿಬಿಟ್ಟಿದೆ. ಕನ್ನಡ ಸಾಹಿತ್ಯ ಪರಿಷತ್ತು, ಮೈಸೂರು ವಿಶ್ವವಿದ್ಯಾಲಯ, ಯುವರಾಜ ಕಾಲೇಜ್ ಮೈಸೂರು, ರಾಜ್ಯ ರೈಲ್ವೆ, ಮೈಸೂರು ಮೆಡಿಕಲ್ ಕಾಲೇಜು, ಬೆಂಗಳೂರು ಟೌನ್ ಹಾಲು, ವಾಣಿ ವಿಲಾಸ್ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮಂಡ್ಯ ಜಿಲ್ಲೆ ರಚನೆ, ಎಷ್ಟಂತ ಹೇಳಿ ನಾನು. ಕೃಷ್ಣ ರಾಜೇಂದ್ರ ಆಸ್ಪತ್ರೆ, ವಿಶ್ವೇಶ್ವರಯ್ಯ ಕಾಲುವೆ, ಚೇಂಬರ್ ಆಫ್ ಕಾಮರ್ಸ್ ಮೈಸೂರು, ಮೈಸೂರು ಶುಗರ್ಸ್ ಮಿಲ್ಸ್ ಮಂಡ್ಯ, ಮೈಸೂರು ಲ್ಯಾಂಪ್ಸ್, ಮೈಸೂರು ಪೇಪರ್ ಮಿಲ್ಸ್ ಭದ್ರಾವತಿ ಇಲ್ಲೇ ಸಮೀಪ ನಮಗೆ. ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸ್ಥಾಪನೆ ಮಾಡಲಿಕ್ಕೆ ಭೂಮಿ, ಮೈಸೂರು ಕೆಮಿಕಲ್ ಮತ್ತು ಫರ್ಟಿಲೈಸರ್ಸ್ ಕಾರ್ಖಾನೆ, ಗ್ಲಾಸ್ ಪಿಂಗಾಣಿ ಕಾರ್ಖಾನೆ, ಮೈಸೂರು ಪೇಂಟ್ಸ್ ವಾರ್ನಿಷ್. ಇದೆಲ್ಲದರ ಜೊತೆಗೆ ನಾವು ನೆನಪಿಡಲೇಬೇಕಾದಂತಹ ಕಾಯ್ದೆ ಕಾನೂನುಗಳು ಕೂಡ ಇವೆ, ಅವನ್ನು ಮಾತ್ರ ಮರಿಕೂಡ್ದು ನಾವು. ಇವು ಸಾಮಾಜಿಕ ಕೊಡುಗೆಗಳ ವ್ಯಾಪ್ತಿಯಲ್ಲಿ ಬರುತ್ತೆ. ದೇವದಾಸಿ ನಿರ್ಮೂಲನೆ ಮಾಡ್ತಕ್ಕಂಥ ಕಾನೂನು 1909, ಬಸವಿ ಪದ್ಧತಿ ರದ್ದು ಮಾಡುವಂಥ ಕಾಯ್ದೆ 1910, ಗೆಜ್ಜೆ ಪೂಜೆ ಪದ್ಧತಿಯನ್ನು ಸಂಪೂರ್ಣ ನಿರ್ಮೂಲನೆ ಮಾಡಬೇಕು ಅಂತ 1910, ವೇಶ್ಯಾವೃತ್ತಿಯನ್ನು ತಡೆಗಟ್ಟಬೇಕು ಅನ್ನುವಂಥ ಕಾಯ್ದೆಯನ್ನು 1936 ಜುಲೈ 14, ಇಂದಿನ 3 ವರ್ಷ 4 ವರ್ಷದಲ್ಲಿ ಸಾಯ್ತಾರೆ ಅವರು ಆ ಸಮಯದಲ್ಲಿ ಕೂಡ. ಇವುಗಳನ್ನು ನಾವು ಮರೆಯುವ ಹಾಗಿಲ್ಲ. ನೀರಾವರಿ ವಾಣಿ ವಿಲಾಸ ಸಾಗರ ಮಾರಿಕಣಿವೆ ಅಂತ ಕರಿತೀವಿ ನಾವು 1907. ರೈಲು ಮಾರ್ಗಗಳು ಮೈಸೂರು ಅರಸೀಕೆರೆ, ಬೆಂಗಳೂರು ಚಿಕ್ಕಬಳ್ಳಾಪುರ, ಚಿಕ್ಕಜಾಜೂರು ಚಿತ್ರದುರ್ಗ ಇಲ್ಲೇ ಸಮೀಪ ನಮಗೆ, ನಂಜನಗೂಡು ಚಾಮರಾಜನಗರ, ತರೀಕೆರೆ, ನರಸಿಂಹರಾಜಪುರ, ಶಿವಮೊಗ್ಗ, ಆನಂದಪುರ 1931 ವೇಳೆಗೆ ಇವೆಲ್ಲವೂ ಪೂರೈಸ್ತಾರೆ. ನಮ್ಮ ದಾವಣಗೆರೆಗೂ ಕೂಡ ಅವ್ರ ಕೊಡುಗೆ ಭಾಳ ಇದೆ. 1939 ಪುರಸಭೆ, ಮೊದಲು ಟೌನ್ ಬೋರ್ಡ್ ಅಂತ ಕರಿತಾ ಇದ್ರೆ ಅದಕ್ಕೆ, ಅದನ್ನು ಮಾಡ್ತಾರೆ. 1922 ಗೌರ್ಮೆಂಟ್ ಹೈಸ್ಕೂಲ್ ಇದೆಯಲ್ಲ ನಮ್ಮದು ಹೈಸ್ಕೂಲು. 1934 ಹರಿಜನ ಹಾಸ್ಟೆಲ್ ನಿರ್ಮಾಣ ಮಾಡ್ತಾರೆ. ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಇದೆ ಇಲ್ಲಿ. ಇಲ್ಲಿಯ ರಾಜನಹಳ್ಳಿ ವಂಶಸ್ಥರು ಆಗ ಮುದ್ದೂರಾಯಪ್ಪನವರು ಹಿರೀಕರು, ಆಗೆಲ್ಲ ರಾವ್ ಬಹದ್ದೂರ್ ಅಂತೆಲ್ಲ ಬಿರುದನ್ನು ಕೊಡ್ತಾಯಿದ್ರು, ಈಗ ಆ ಬಿರುದುಗಳಿಲ್ಲ. 1939 ಅವರು ಒಂದು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಿಸ್ಬೇಕು ಅನ್ನುವಂಥ ಅಪೇಕ್ಷೆ ಇರುತ್ತೆ, ಆ ಕೈಂಕರ್ಯಕ್ಕೆ ಅನುಮತಿ ಕೊಟ್ಟು ಸಹಾಯ ಮಾಡ್ತಾರೆ ಒಡೆಯರವರು. ತೂಕ ಅಳತೆ ನಿಯಂತ್ರಣಕ್ಕಾಗಿ ಟೆಸ್ಟರನ್ನು ನೇಮಕ ಮಾಡ್ತಾರೆ. ದಾವಣಗೆರೆ ನಗರಕ್ಕೂ ಕೂಡ ಒಬ್ಬ ಟೆಸ್ಟರ್ ನೇಮಿಸ್ತಾರೆ ಅವರು 1910. ಮಿಲ್ಲರ್ ಸಮಿತಿಯನ್ನು ನಾವು ನೆನಪು ಮಾಡಿಕೊಳ್ಳಬೇಕು, ಮೀಸಲಾತಿ ನೀಡುವಂಥದ್ದು ಹಿಂದುಳಿದ ವರ್ಗಗಳಿಗೆ. ಕಾಂತರಾಜ್ ಅರಸು ಅಂಥವ್ರು ದಿವಾನರಾಗಲಿಕ್ಕೆ ಸಾಧ್ಯ ಆಗುತ್ತೆ ಇವರ ಒಂದು ಕಾಲದಲ್ಲಿ. ಇಷ್ಟೆಲ್ಲಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಅಂತ ಕೇಳ್ತಾರಲ್ಲ ಪ್ರಶ್ನೆ, ಸಾಧ್ಯ ಅನ್ನೋದನ್ನು ಮಾಡಿ ತೋರಿಸ್ತಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರು. 1905 ಸಹಕಾರಿ ಕಾರ್ಮಿಕ ಪರಿಹಾರ ಕಾಯ್ದೆ ಜಾರಿಗೆ ತರ್ತಾರೆ. ಗ್ರಾಮ ನ್ಯಾಯಾಲಯ ಕಾಯ್ದೆ ಮಾಡ್ತಾರೆ 1913. ಮಾಧ್ಯಮಿಕ ಶಾಲಾ ಮಟ್ಟದಲ್ಲಿ ಶಿಕ್ಷಣ ಶುಲ್ಕ ರದ್ದು ಮಾಡ್ತಾರೆ 1919. ಶಾಲಾ ಪ್ರವೇಶಕ್ಕೆ ಯಾವುದೇ ಜಾತಿ ಪರಿಗಣನೆ ಮಾಡಬಾರ್ದು ಅಂತೇಳಿ 1914 ಕಾಯ್ದೆ ಮಾಡ್ತಾರೆ. 1936 ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣ ಜಾರಿ ಆಗಬೇಕು ಅಂತ ಕಾಯ್ದೆ ಮಾಡಿಸ್ತಾರೆ. ಸ್ತ್ರೀಯರಿಗೆ ಮತದಾನದ ಹಕ್ಕನ್ನು ಕೊಡ್ತಾರೆ 1927 ಮೊಟ್ಟ ಮೊದಲ ಬಾರಿಗೆ. ಬರೀ ಬಿಲ್ಡಿಂಗ್ ಕಟ್ಸಿದ್ರು, ಕೆರೆ ಕಟ್ಸಿದ್ರು, ಕಾಲುವೆ ಕಟ್ಸಿದ್ರು ಅಲ್ಲ, ಇದೆಲ್ಲವನ್ನೂ ಕಟ್ಟಿದ್ರು, ಸಮಾಜವನ್ನು ಕಟ್ಟಿದ್ರು ಅವರು ಮಹಾರಾಜರು. ಅದಕ್ಕೆ ರಾಜ ಋಷಿ ಅಂತ ಹೇಳಿದ್ದು ಗಾಂಧೀಜಿಯವರು. ಗ್ರಾಮ ನಿರ್ಮಲೀಕರಣ ಇವೆಲ್ಲ ನಾವು ನೆನಪು ಮಾಡ್ಕೊಳ್ಳೇಬೇಕು ತಾನೆ. ಇನ್ನು ರೈತರಿಗಾಗಿ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾರೆ. ಸಹಕಾರ ಸಂಘಗಳನ್ನು 1906 ಸ್ಥಾಪನೆ ಆಗುತ್ತೆ. ಅಡಮಾನ ಬ್ಯಾಂಕ್ಗಳು ಸ್ಥಾಪನೆ ಆಗ್ತವೆ. ಭದ್ರಾವತಿ ಕಬ್ಬಿಣ ಬ್ಯಾಂಕು, ಕಬ್ಬಿಣ ಕಾರ್ಖಾನೆ ಸ್ಥಾಪನೆ ಆಗ್ತದೆ. ಕೊಡಗಿನಲ್ಲಿ ಕಾಫಿ ಸಂಶೋಧನಾ ಕೇಂದ್ರಗಳು ಪ್ರಾರಂಭ ಆಗ್ತವೆ. ಮೈಸೂರಿನಲ್ಲಿ ಗಂಧೆಣ್ಣೆ ಕಾರ್ಖಾನೆ ಆಗುತ್ತೆ. ಅಂದರೆ ಕಾರ್ಖಾನೆಗಳು ಒಂದು ಕಡೆ, ಸಮಾಜ ಸಂಸ್ಕೃತಿಯ ಕಟ್ಟುವಿಕೆ ಇನ್ನೊಂದು ಕಡೆ. ಹೀಗಾಗಿ ಇದೊಂದು ಕಲ್ಯಾಣ ರಾಜ್ಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಮಾದರಿ ಸಂಸ್ಥಾನ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಶ್ರೇಯಸ್ಸಿನ ಬಹುದೊಡ್ಡ ಭಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ಬಂದದ್ದು ಅನ್ನೋದನ್ನು ನಾವಿಲ್ಲಿ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ನನಗೆ ಬಂದು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ಮತ್ತು ಇಲ್ಲಿಯವರೆಗೆ ನನ್ನ ಮಾತುಗಳನ್ನು ಕೇಳಿದಂಥ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.